ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಬಿತ್ತರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗುಲಾಬಿ ಹಾಗೂ ಸೇವಂತಿಗೆ ಬೆಳೆಗೆ ಬಾಧಿಸುವ ವಿವಿಧ ಕೀಟಗಳ ನಿಯಂತ್ರಣ ಕುರಿತು ಹಾಸನ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸೇವಂತಿಗೆ ಹಾಗೂ ಗುಲಾಬಿ ಬೆಳೆ ಬಾಧಿಸುವ ವಿವಿಧ ಕೀಟಗಳ ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳೋಣ. ಗಮನಿಸಿ, ಈ ವಿಚಾರವಾಗಿ ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಡಾ ಮುನಿಸ್ವಾಮಿಗೌಡ ಅವರು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಈಗ ಈ ಕುರಿತ ಮುಂದುವರೆದ ಭಾಗವನ್ನ ಈಗ ಕೇಳೋಣ. ಎಲೆ ಬೋಳಿಸ್ತಕ್ಕಂಥ ಕೆಲವು ಕೀಟಗಳು ಇದ್ದಾವೆ ಅಂತ ಹೇಳಿ ತಾವು ಹೇಳಿದ್ರಿ. ಯಾವ್ಯಾವುದು ಪ್ರಮುಖವಾಗಿ ಎಲೆಯನ್ನ ಬೋಳಿಸ್ತಕ್ಕಂಥ ಕೀಟಗಳು, ಅವುಗಳ ಹತೋಟಿಯನ್ನ ಹೇಗೆ ಮಾಡ್ತಕ್ಕಂಥದ್ದು? ಗುಲಾಬಿಲಿ ಕಂಡು ಬರ್ತಕ್ಕಂಥ ಪ್ರಮುಖ ಇರತಕ್ಕಂಥ ಎಲೆ ಬೋಳಿಸುವ ಕೀಟಗಳು ಅಂತಂದ್ರೆ, ಮೊದಲನೇ ತಂಬಾಕು ಎಲೆ ಕತ್ತರಿಸುವ ಹುಳ. ಈ ತಂಬಾಕು ಎಲೆ ಕತ್ತರಿಸುವುದು ಬಹುಭಕ್ಷಕ ಕೀಟ. ನಾವು ಬೆಳೀತಕ್ಕಂಥ ಸುಮಾರು ಈ ಏಕದಳದ ಬೆಳೆಗಳು, ದ್ವಿದಳಧಾನ್ಯ ಬೆಳೆಗಳು ಮತ್ತು ಎಣ್ಣೆಕಾಳು ಬೆಳೆಗಳು, ಹೂವಿನ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನ ಇದು ದಾಳಿ ಮಾಡಿ ನಮಗೆ ನಷ್ಟ ಉಂಟು ಮಾಡುತ್ತೆ. ಈ ಒಂದು ಪ್ರಾಯದ ಪತಂಗ ತನ್ನ ತಿಳಿ ಕಪ್ಪು ಬಣ್ಣದ ಮುಂದಿನ ರೆಕ್ಕೆಗಳ ಮೇಲೆ ಅಂಕು ಡೊಂಕಾಗಿರ್ತಕ್ಕಂಥ ಬಿಳಿ ಪಟ್ಟೆಗಳನ್ನು ಹೊಂದಿರುತ್ತೆ ಮತ್ತು ಇದು ಎಲೆಗಳ ಮೇಲೆ ಗುಂಪಾಗಿ ಮೊಟ್ಟೆಗಳಿರುತ್ತೆ. ಪ್ರತಿ ಗುಂಪಿನಲ್ಲಿ ಸುಮಾರು ನಾವು 400 ಮೊಟ್ಟೆಗಳನ್ನು ನಾವು ನೋಡಬಹುದು. ಮೊಟ್ಟೆ ಇಟ್ಟ ನಂತರ ತನ್ನ ಹೊಟ್ಟೆಯ ತುದಿಭಾಗಲಿರ್ತಕ್ಕಂಥ ಗುಲಾಬಿ ಬಣ್ಣ ಅಥವಾ ಬೂದು ಬಣ್ಣದ ಕೂದಲುಗಳಿಂದ ಅದನ್ನ ಮುಚ್ಚಾಕುತ್ತೆ. ಅದನ್ನ ಅಂದ್ರೆ ಚೇತುಗಳಿಂದ ಸಂರಕ್ಷಣೆ ಮಾಡುವ ಸಲುವಾಗಿ ಅದನ್ನ ಮುಚ್ಚುತ್ತೆ. ಆ ಮೊಟ್ಟೆಯಿಂದ ಹೊರಬಂದಿರ್ತಕ್ಕಂಥ ಮರಿಹುಳು ಮಾಂಸದ ತುಂಡಿನಂತೆ ಕಂಡುಬರುತ್ತೆ, ದಪ್ಪ ಇರುತ್ತೆ, ಅದು ಬೇರೆ ಬೇರೆ ಬಣ್ಣದಲ್ಲಿ ಕಂಡುಬರುತ್ತೆ. ಅದು ಕಪ್ಪು ಮಿಶ್ರಿತ ಕಂದು ಬಣ್ಣ ಇರ್ಬೋದು, ಅಥವಾ ಕಂದು ಮಿಶ್ರಿತ ಹಸಿರು ಬಣ್ಣ ಇರ್ಬೋದು, ಅಥವಾ ಮಣ್ಣಿನ ಬಣ್ಣ ಇರ್ಬೋದು, ಅಥವಾ ಬೂದು ಬಣ್ಣ ಇರ್ಬೋದು. ಬಣ್ಣ ಯಾವುದೇ ಇದ್ರೂ ಸಹ ಅದರ ದೇಹದ ಮೇಲೆ ಸ್ಪಷ್ಟವಾಗಿರ್ತಕ್ಕಂಥ ಕಪ್ಪು ಮಚ್ಚೆಗಳನ್ನ ನಾವು ಕಾಣಬಹುದು. ಜೊತೆಗೆ ಆ ಹುಳುವಿನ ದೇಹದ ಎರಡೂ ಬದಿಗಳಲ್ಲಿ ನೀಳವಾಗಿರ್ತಕ್ಕಂಥ ಉದ್ದವಾಗಿರ್ತಕ್ಕಂಥ ನಾವು ಬಿಳಿ ಮತ್ತು ಹಸಿರು ಬಣ್ಣದ ಪಟ್ಟೆಗಳನ್ನ ನಾವು ಕಾಣಬಹುದು. ಅದು ಬಣ್ಣ ಯಾವುದೇ ಇರ್ಬೋದು. ಈ ಒಂದು ಲಕ್ಷಣಗಳಿಂದ ನಾವು ಇದನ್ನ ತಂಬಾಕು ಎಲೆ ಕತ್ತರಿಸುವ ಹುಳು ಅಂತಕ್ಕಂಥ ನಾವು ಗುರುತಿಸಬಹುದು. ಇದು ಬಹಳ ಮುಖ್ಯವಾಗಿ ನೋಡಿ, ಎಳೆ ಮರಿ ಹುಳುಗಳು ಎಲೆಗಳ ಮೇಲೆ ಕುಂತು ಗುಂಪಾಗಿ ಕುಂತುಕೊಂಡು ಹಸಿರು ಭಾಗವನ್ನ ಕೆರೆಕೊಂಡು ತಿಂದು ನಷ್ಟ ಉಂಟು ಮಾಡ್ತವೆ. ಮತ್ತೆ ಚೆನ್ನಾಗಿ ಬಲಿತ ಮರಿ ಹುಳುಗಳು ಎಲೆಗಳನ್ನ ಮತ್ತು ಮಗ್ಗುಗಳನ್ನ ಮತ್ತು ಹೂವಿನ ದಳಗಳನ್ನ ಬೋಳಿಸಿ ತಿಂದು ನಷ್ಟ ಉಂಟು ಮಾಡ್ತವೆ. ಸೊ ಇದರಿಂದ ಈ ಬಾಧಿತ ಎಲೆಗಳು ನಮಗೆ ಅಸ್ಥಿ ಪಂಜರದಂತೆ ಕಂಡು ಬರ್ತವೆ. ಸೊ ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ನಾವು ಬರೀ ಕೀಟನಾಶಕಗಳನ್ನ ಬಳಕೆ ಮಾತಾಡೋದು ಮಾಡೋದು ತುಂಬಾ ಕಷ್ಟ. ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳನ್ನ ನಾವು ಬಳಕೆ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ನೋಡಿ, ಇದು ಕೋಶಾವಸ್ಥೆ ಮಣ್ಣಿನಲ್ಲಿ ಹೋಗುತ್ತೆ. ಹಾಗಾಗ್ಬಿಟ್ಟು ನಾವು ಬೆಳೆಯನ್ನ ಮಾಗಿ ಉಳುಮೆ ಮಾಡೋದ್ರಿಂದ ಆ ಭೂಮಿಯಲ್ಲಿ ಇರ್ತಕ್ಕಂಥ ಕೋಶಗಳು ಬಿಸಿಲಿಗೆ ಮತ್ತು ನೈಸರ್ಗಿಕ ಶತ್ರುಗಳಿಗೆ ಸಿಕ್ಕಿ ನಾಶ ಆಗುತ್ತವೆ. ಮತ್ತೆ ಬದುಗಳ ಮೇಲೆ ಹರಳಿನ ಬೆಳೆಯನ್ನ ಬೋನು ಬೆಳೆಯಾಗಿ ಬೆಳ್ಕೊಳ್ಳೋದ್ರಿಂದ ನಾವು ಇದಕ್ಕೆ ಹತೋಟಿ ಮಾಡಬಹುದು. ಯಾಕಂದ್ರೆ ಈ ಹರಳನ್ನ ಕಂಡು ಬಹಳ ಇಷ್ಟ ಇದಕ್ಕೆ, ಅಲ್ಲಿ ಹೋಗ್ಬಿಡುತ್ತೆ, ಅಲ್ಲಿ ಅದೆಲ್ಲೋ ಮೊಟ್ಟೆ ಇಡುತ್ತೆ. ಅದು ಆ ಹರಳಿನ ಎಲೆಗಳ ಮೇಲಿರ್ತಕ್ಕಂಥ ಮೊಟ್ಟೆ ಮತ್ತು ಮರಿಗಳನ್ನ ಗುಂಪಾಗಿ ತಿಂತವಲ್ಲ, ಆ ಹುಳಿನ ಸಮೇತ ಕಿತ್ತು ನಾಶ ಮಾಡಕ್ಕೆ ಬಹಳ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇದಕ್ಕೆ ಇನ್ನೊಂದು ಅಂದ್ರೆ ಆಕಾಶ ನೀಲಿ ಬಣ್ಣ ಕಂಡು ಬಹಳ ಇಷ್ಟ. ಹಂಗಾಗ್ಬಿಟ್ಟು ಈ ಆಕಾಶ ನೀಲಿ ಬಣ್ಣದ ಬಟ್ಟೆಯ ತುಂಡುಗಳನ್ನ ಈ ಬೆಲ್ಲದ ದ್ರಾವಣದಲ್ಲಿ ಉಪಚಾರ ಮಾಡಿ ಹದ್ದೆ, ಸ್ವಲ್ಪ ಕಾಲ ಹದ್ದೆ, ಅದನ್ನ ಸಾಯಂಕಾಲ ವೇಳೆ ಈ ನಮ್ಮ ಹೊಲಗಳಲ್ಲಿ ಹಲ್ಲಲ್ಲಿ ರಾಶಿ ಹಾಕೋದ್ರಿಂದ ಎಲ್ಲ ಬಂದು ಅಲ್ಲಿ ಶೇಖರಣೆ ಆಗ್ತವೆ. ಬೆಳಿಗ್ಗೆ ನಾವು ಹೋಗಿ ಆ ಹುಳುಗಳನ್ನ ಕಿತ್ತು ನಾವು ಸಂಗ್ರಹಿಸಿ ನಾಶ ಮಾಡಕ್ಕೆ ಸುಲಭ ಆಗುತ್ತೆ. ಮತ್ತೆ ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ಈ ಮೋಹಕ ಬಲೆಗಳನ್ನ ಪ್ರತಿ ಎಕರೆಗೆ 5 ಮೋಹಕ ಬಲೆಗಳನ್ನ ನಾವು ಬಳಸಿ ಈ ಗಂಡು ಪತಂಗಗಳನ್ನ ಆಕರ್ಷಿಸಿ ನಾವು ನಾಶ ಮಾಡಬೇಕಾಗುತ್ತೆ. ಆಮೇಲೆ ನಾವು ಈ ಕೀಟವನ್ನು ಹತೋಟಿ ಮಾಡಬೇಕಾದ್ರೆ ಈ ನಂಜಾಣು ಆಧಾರಿತ ಕೀಟನಾಶಕವನ್ನ ಪ್ರತಿ ಎಕರೆಗೆ 250 ಮರಿ ಹುಳುಗಳ ಸಮಕ್ಕೆ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 0.25 ಮಿಲಿಲೀಟರ್ ಪ್ರಮಾಣದಲ್ಲಿ ಅದನ್ನ ಸೇರಿಸಿ ಮತ್ತೆ ಅದರ ಜೊತೆಗೆ 20 ಗ್ರಾಂ ಬೆಲ್ಲ ಮತ್ತು 2 ಗ್ರಾಂ ಈ ಬೋರಿಕ್ ಪುಡಿಯನ್ನು ಸೇರಿಸಬೇಕಾಗುತ್ತೆ. ಈ ನಂಜಾಣು ಆಧಾರಿತ ಕೀಟನಾಶಕವನ್ನು ಬಳಕೆ ಮಾಡತಕ್ಕಂತ ಸಮಯದಲ್ಲಿ ಸೂರ್ಯನ ಬೆಳಕು ಇರಕೂಡದು. ಅಂದ್ರೆ ಅದಕ್ಕೆ ತಂಪು ವೇಳೆಯಲ್ಲಿ ಅಂದ್ರೆ ಬೆಳಿಗ್ಗೆ ಸೂರ್ಯನ ಊಟಕ್ಕೆ ಮುಂಚೆ ಮತ್ತೆ ಸಾಯಂಕಾಲ ವೇಳೆ ನಾವು ಅದನ್ನ ಸಿಂಪಡಣೆ ಮಾಡೋದು ತುಂಬಾ ಉತ್ತಮ. ಒಂದು ವೇಳೆ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ಈ ಬೋರಿಕ್ ಆಮ್ಲವನ್ನು ನಾವು ಬೆರೆಸಿಕೊಂಡು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಸಿಂಪಡಣೆ ಮಾಡೋದ್ರಿಂದ ಆ ಸೂರ್ಯನ ಕಿರಣಗಳಿಂದ ಈ ಒಂದು ನಂಜಾಣು ಸೂಕ್ಷ್ಮಜೀವಿಗಳನ್ನ ಅದು ಸಂರಕ್ಷಣೆ ಮಾಡುತ್ತೆ. ಅದರಿಂದ ಆ ಒಂದು ಉದ್ದೇಶಕ್ಕೆ ಈ ಬೋರಿಕ್ ಆಮ್ಲವನ್ನು ನಾವು ಅದನ್ನ ಮಿಶ್ರಣ ಮಾಡಿಕೊಳ್ಳೋದು ಬಹಳ ಉತ್ತಮ. ಮತ್ತೆ ಇದನ್ನ ನಾವು ಸಿಂಪಡಣೆ ಮಾಡಿದಾಗ ಈ ಸಸ್ಯ ಸುಮ್ಮನೆ ಸಿಂಪಡಣೆ ಮಾಡೋದು ಉಪಯೋಗ ಇಲ್ಲ. ಆ ಸಸ್ಯ ಚೆನ್ನಾಗಿ ತೊಯ್ಬೇಕು ಅಥವಾ ಚೆನ್ನಾಗಿ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಸಾಯಂಕಾಲ ವೇಳೆ ಸಿಂಪಡಣೆ ಮಾಡಬೇಕಾಗುತ್ತೆ. ಇದು ಮಾಡಿದ್ರೆ ಇದು ಒಳ್ಳೆಯ ಒಂದು ಹತೋಟಿಯನ್ನ ಕೊಡುತ್ತೆ. ಮತ್ತೆ ಅದೇ ರೀತಿ ಈ ಬಿವೇರಿಯಾ ಬ್ಯಾಸಿಯನ್ ಅಂತಕ್ಕಂತ ಒಂದು ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣ ಮಿಶ್ರ ಮಾಡಿಕೊಂಡು ನಾವು ಸಿಂಪಡಣೆ ಮಾಡೋದನ್ನ ಇವುಗಳನ್ನ ಹತೋಟಿ ಮಾಡಬಹುದು. ಇನ್ನು ಎರಡನೇ ಬೋಳಿಸ್ತಕ್ಕಂತ ಕೀಟ ಅಂತಂದ್ರೆ ಕಂಬಳಿ ಹುಳು. ಈ ಕಂಬಳಿ ಹುಳಿನಲ್ಲಿ ಅದು ಮಧ್ಯಮ ಗಾತ್ರ ಮತ್ತೆ ಹಳದಿ ಬಣ್ಣದ ದೇಹ ಹೊಂದಿರ್ತದೆ. ಹಳದಿ ಬಣ್ಣದ ದೇಹದ ಮೇಲೆ ನಾನಾ ರೀತಿಯ ಕಪ್ಪು ಚುಕ್ಕೆಗಳನ್ನ ನಾವು ಕಾಣಬಹುದು. ಇದು ಅಷ್ಟೇ ಮೊಟ್ಟೆಗಳನ್ನ ಹಳದಿ ಬಣ್ಣದ ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಎಲೆಗಳ ಮೇಲೆ ಇಟ್ಟು ಆ ಮೊಟ್ಟೆಗಳನ್ನ ಕೂದಲಿಂದ ಮುಚ್ಚುತ್ತೆ. ಮತ್ತೆ ಈ ಮರಿ ಹುಳು ನೀಳವಾಗಿರ್ತಕ್ಕಂತ ತೆಳುವಾಗಿರ್ತಕ್ಕಂತ ಉದ್ದನೆಯ ದೇಹ ಹೊಂದಿರುತ್ತೆ. ದೇಹದ ತುಂಬಾ ಉದ್ದನೆಯ ಇರತಕ್ಕಂತ ಬೂದು ಬಣ್ಣದ ರೋಮಗಳನ್ನ ಕಾಣಬಹುದು. ಮತ್ತೆ ಹಳದಿ ಬಣ್ಣದ ಮತ್ತು ಕೆಂಪು ಬಣ್ಣದ ಪಟ್ಟಿಗಳನ್ನ ಕಾಣಬಹುದು. ಮತ್ತೆ ತಲೆಯ ಮೇಲ್ಭಾಗದಲ್ಲಿ ಮತ್ತೆ ಬೆನ್ನಿನ ಮೇಲ್ಭಾಗದಲ್ಲಿ ಮತ್ತೆ ಹೊಟ್ಟೆಯ ತುದಿ ಭಾಗದಲ್ಲಿ ಈ ಕೂದಲಿನ ಗುಚ್ಚಗಳನ್ನ ಕಾಣಬಹುದು ನಾವು. ಈ ತರ ವಿಚಿತ್ರವಾಗಿ ಅದು ಹುಳ ಇರ್ತದೆ ಅದು. ಸೊ ಈ ಹುಳ ಪ್ರಾರಂಭದಲ್ಲಿ ಗುಂಪಾಗಿ ಕುಂತ್ಕೊಂಡು ಎಲೆಗಳ ಹಸಿರು ಭಾಗವನ್ನು ಕರ್ಕೊಂಡು ತಿಂದು ನಷ್ಟ ಮಾಡುತ್ತೆ. ಈ ಪೂರ್ಣ ಬೆಳೆದ ಮರಿ ಹುಳುಗಳು ಎಲೆಗಳನ್ನ ಹೂಗಳನ್ನ ಹೂವಿನ ದಳಗಳನ್ನ ತಿಂದು ಬೋಳಿಸಿ ತಿಂದು ನಮ್ಗೆ ನಷ್ಟ ಉಂಟು ಮಾಡ್ತೇವೆ. ಸೊ ಇದನ್ನ ಹತೋಟಿ ಮಾಡಬೇಕಾದ್ರೆ ನಾನು ಈಗ ಹೇಳಿದಾಗೆ ಈ ಮೊಟ್ಟೆಯ ಸಮೂಹವನ್ನ ಮತ್ತೆ ಗುಂಪಾಗಿ ಕುಂತು ತಿಂತಕ್ಕಂಥ ಹುಳುಗಳನ್ನ ಕೈಯಿಂದ ಸಂಗ್ರಹಿಸಿ ನಾಶ ಮಾಡಿದ್ರೆ ತುಂಬಾ ಪರಿಣಾಮಕಾರಿ ನಾವು ಹತೋಟಿ ಮಾಡಬಹುದು. ಮತ್ತೆ ಯಾವ್ದಾದ್ರು ಅಂತ ಈ ಸಂಪರ್ಕ ಕೀಟನಾಶಕ ಈ ಕ್ಲೋರಿಫೈರ್ಪಾಸ್ ಅಥವಾ ಮೀಥೈಲ್ ಪ್ಯಾರಾಥಿಯನ್ ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಅಥವಾ ಆಕ್ಸಿಡೆಮಿಟಾಮ್ ಮೀಥೈಲ್ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಕಾರ್ಬರಿಲ್ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಬಹುದು. ಅಥವಾ ಕ್ಲೋರೋಫೈರ್ಪಾಸ್ ಇದನ್ನು ಸಹ ನಾವು ಬಳಕೆ ಮಾಡಿಕೊಂಡು ಈ ಕೀಟವನ್ನು ಹತೋಟಿ ಮಾಡಬಹುದು. ಇನ್ನ ಮೂರನೇ ಗುಂಪು ಅಂತಂದ್ರೆ ಈ ಕೊರಕ ಮೊಗ್ಗು ಕೊರಕ. ಈ ಮೊಗ್ಗು ಕೊರಕ ಇದೊಂದು ತುಂಬಾ ಒಂದು ಅಪಾಯಕಾರಿ ಕೀಟ. ಇದೊಂದು ಬಹುಭಕ್ಷಕ ಮತ್ತು ಬಹುವೇಷಧಾರಿ ಮತ್ತು ಸರ್ವಾಂತರಯಾಮಿ. ಇದು ಪ್ರಪಂಚದ ಎಲ್ಲಾ ಪ್ರಭಾವದಲ್ಲಿ ಕಂಡು ಬರುತ್ತೆ. ಇದು ಅಷ್ಟೇ ಬಹುಭಕ್ಷಕ, ನಾವು ಬೆಳೀತಕ್ಕಂಥ ಹೆಚ್ಚು ಕಮ್ಮಿ 180 ಬೆಳೆಗಳನ್ನ ಇದು ದಾಳಿ ಮಾಡಿ ನಷ್ಟ ಉಂಟು ಮಾಡುತ್ತೆ. ಮತ್ತೆ ಇದು ನಾನಾ ರೀತಿಯಲ್ಲಿ ಕಂಡು ಬರುತ್ತೆ, ನಾನಾ ಬಣ್ಣಗಳಲ್ಲಿ. ಆ ಮರಿಹುಳು ಕಪ್ಪು ಬಣ್ಣ ಇರಬಹುದು, ಹಸಿರು ಬಣ್ಣ ಇರಬಹುದು, ಅಥವಾ ಬೂದು ಬಣ್ಣ ಇರಬಹುದು, ಹಳದಿ ಬಣ್ಣ ಇರಬಹುದು. ಬಣ್ಣ ಯಾವುದೇ ಇದ್ರೂ ಸಹ ಅದರ ದೇಹದ ಮೇಲೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ರೋಮಗಳನ್ನ ನಾವು ಕಾಣಬಹುದು. ಮತ್ತೆ ಆ ದೇಹದ ಎರಡೂ ಬದುಗಳ ಉದ್ದಕ್ಕೂ ನಾವು ಈ ಕೆಂಪು ಬಣ್ಣದ ಮತ್ತು ಕಂದು ಬಣ್ಣದ ನೀಳವಾಗಿರ್ತಕ್ಕಂಥ ಪಟ್ಟಿಗಳನ್ನು ಕಾಣಬಹುದು, ಗೆರೆ. ಅದರ ಮೇಲೆ ನಾವು ಇದನ್ನ ಇದು ಮೊಗ್ಗು ಅಂತ ನಾವು ಪತ್ತೆ ಮಾಡಬಹುದು. ಇನ್ನೊಂದು ವಿಚಿತ್ರವಾಗಿರ್ತಕ್ಕಂಥ ನಡವಳಿಕೆ ಏನಪ್ಪ ಇದಂತಂದ್ರೆ, ಮೊಗ್ಗನ್ನು ಕೊರತು ತಿಂತ ಸಂದರ್ಭದಲ್ಲಿ ದೇಹದ ಮುಂದಿನ ಅರ್ಧ ಭಾಗವನ್ನು ಮಾತ್ರ ಒಳಗಡೆ ಸೇರಿಸಿ ಮಿಕ್ಕ ಅರ್ಧ ಭಾಗ ಹೊರಗಡೆ ಇಟ್ಟು ತಿಂತಾ ಇರ್ತೇವೆ. ಇದು ಒಂದು ವಿಚಿತ್ರವಾಗಿರ್ತಕ್ಕಂಥ ನಡವಳಿಕೆ. ಈ ನಡವಳಿಕೆ ಸಹ ನಾವು ಇದನ್ನ ಮೊಗ್ಗು ಕೊರಕ ಹುಳ ಅಂತ ನಾವು ಪತ್ತೆ ಮಾಡಬಹುದು. ಸೊ ಇದು ಒಂದೊಂದೇ ಮೊಟ್ಟೆಗಳನ್ನ ಎಳೆ ಚಿಗುರು ಮೊಗ್ಗು ಕುಡಿಗಳ ಮೇಲೆ ಇರುತ್ತೆ. ಮತ್ತೆ ಪ್ರಾರಂಭದ ಮರಿಹುಳುಗಳು ಗುಂಪಾಗಿ ಎಳೆಯ ಚಿಗುರುಗಳನ್ನ ಮತ್ತು ಎಲೆಗಳನ್ನ ತಿಂದು ನಾಶ ಮಾಡುತ್ತೆ. ಪೂರ್ಣ ಬೆಳೆತ ಮರಿಹುಳು ಮೊಗ್ಗುಗಳನ್ನ ಕೊರೆದು ತಿಂದು ನಾಶ ಮಾಡುತ್ತೆ. ಅಂತ ಮೊಗ್ಗುಗಳು ಹೂವಾಗೋದಿಲ್ಲ, ನಾಶ ಆಗ್ತವೆ, ಕೆಳಗೆ ಬಿದ್ದು ಹೋಗ್ತವೆ. ಸೊ ಇದು ಲಕ್ಷಣಗಳು. ಇದನ್ನ ಹತೋಟಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಇದಕ್ಕೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳ ಬಳಕೆ ಕಡ್ಡಾಯ ಬಳಕೆ ಮಾಡಲೇಬೇಕು. ಯಾಕಂದ್ರೆ ಇದನ್ನ ಪ್ರಪಂಚಾದ್ಯಂತ ಕಂಡು ಬರುತ್ತೆ, ಎಲ್ಲಾ ಕಡೆ ಔಷಧಿಗಳನ್ನ ಬಳಕೆ ಮಾಡ್ತಾರೆ. ಹಂಗಾಗ್ಬಿಟ್ಟು ಇದು ಎಲ್ಲಾ ಔಷಧಿಗಳನ್ನ ತಿಂದು ಬರ್ತಕ್ಕಂತ ಶಕ್ತಿ ಬೆಳೆಸ್ಕೊಂಡ್ಬಿಟ್ಟಿದೆ. ಅದ್ರ ಸುಲಭವಾಗಿ ನಾಶ ಮಾಡೋಕೆ ತುಂಬಾ ಕಷ್ಟ. ಅದರಿಂದ ಮೊಟ್ಟ ಮೊದಲಿಗೆ ನಾವು ಬೆಳೆ ಕಟಾವಾದ ನಂತರ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ. ಭೂಮಿಯಲ್ಲಿ ತಕ್ಕಂತ ಕೋಶಗಳು ನಾಶ ಮಾಡೋಕೆ ಮಾಗಿ ಉಳುಮೆ ಮಾಡಬೇಕು. ಆಮೇಲೆ ಆ ಹುಳಗಳನ್ನ ನಾವು ಬಹಳ ಸುಲಭವಾಗಿ ಕೈಯಿಂದ ಅದನ್ನ ಸಂಗ್ರಹಿಸಿ ನಾಶ ಮಾಡಬಹುದು. ಮತ್ತು ಇದು ಅಷ್ಟೇ, ಪ್ರತಿ ಎಕರೆಗೆ 4-5 ಮೋಹಕ ಬಲೆಗಳನ್ನ ನಾವು ಬಳಕೆ ಮಾಡಿ ಈ ಗಂಡು ಪತಂಗಗಳನ್ನ ಹಾಕಿಸಿ ನಾಶ ಮಾಡಬಹುದು. ಮತ್ತೆ ಈ ಬಿಟಿ ಅಂದ್ರೆ ಬೆಸಿಲಸ್ ಥುರಿಂಜಿಯನ್ಸಿಸ್ ಅಂತಕ್ಕಂತ ಅದು ಈ ದುಂಡಾನು ಆಧಾರಿತ ಅಂದ್ರೆ ಬ್ಯಾಕ್ಟೀರಿಯಾ ಆಧಾರಿತ ಒಂದು ಸೂಕ್ಷ್ಮ ಕೀಟನಾಶಕ. ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಅದನ್ನ ನಾವು ಸಿಂಪಡಣೆ ಮಾಡಿ ಹತೋಟಿ ಮಾಡಬಹುದು. ಅದೇ ರೀತಿ ಈ HANPV ಅಂದ್ರೆ ನಂಜಾಣು ಆಧಾರಿತ ಕೀಟನಾಶಕ, ಅದನ್ನು ಈಗಾಗಲೇ ನಾನು ಹೇಳಿದಲ್ಲ ಈ ತಂಬಾಕು ಎಲೆ ಕತೆ ಸುಳು, ಅದೇ ರೀತಿ ಇದಕ್ಕೂ ಸಹ ನಂಜಾಣು ಆಧಾರಿತ ಕೀಟನಾಶಕವನ್ನ ಪ್ರತಿ ಎಕರೆಗೆ 250 ಮರಿ ಹುಳುಗಳ ಸಮಕ್ಕೆ ಅಥವಾ ಪ್ರತಿ ಲೀಟರ್ ನೀರಿಗೆ 0.25 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಮತ್ತು 10 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ ಬೆಲ್ಲವನ್ನ ಮತ್ತು 2 ಗ್ರಾಮ್ ಬೋರಿಕ್ ಪುಡಿನ ಮಿಶ್ರಣ ಮಾಡಿಕೊಂಡು ಸಾಯಂಕಾಲ ವೇಳೆ ಅಥವಾ ಬಿಸಿಲು ಬರೋಕೆ ಮುಂಚೆ ಸಿಂಪಡಣೆ ಮಾಡೋದ್ರಿಂದ ಈ ಕೀಟ ನಾವು ಚೆನ್ನಾಗಿ ಆ ಬೆಳೆ ಚೆನ್ನಾಗಿ ತೊಯ್ಯುವಂತೆ ಸಿಂಪಡಣೆ ಮಾಡೋದ್ರಿಂದ ಈ ಕೀಟ ನಾವು ಹತೋಟಿ ಮಾಡಬಹುದು. ಮತ್ತೆ ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ತತ್ತಿ ನಾಶಕಗಳು ಅಂದ್ರೆ ಥಯೋಡೈಕಾರ್ಬ್ ಅಂತ ತತ್ತಿ ನಾಶಕ, ಅದು ಪ್ರತಿ ಲೀಟರ್ ನೀರಿಗೆ 0.6 ಮಿಲಿಗ್ರಾಮ್, ಅಥವಾ ಪ್ರೊಫೆನೋಫಾಸ್ ಅಂತಕ್ಕಂತ ಒಂದು ಕೀಟನಾಶಕ ಇದೆ, ಅಥವಾ ಮಿಥೋಮಿಲ್ ಅಂತಕ್ಕಂತ ಕೀಟನಾಶಕ, ಅವು ತತ್ತಿ ನಾಶಕಗಳು. ಅವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಗ್ರಾಮ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಆ ಒಂದು ಚಿಗುರು ಮತ್ತೆ ಮಗ್ಗು ಮತ್ತು ಎಲೆಗಳ ಮೇಲೆ ಇರ್ತಕ್ಕಂತ ಮೊಟ್ಟೆಯನ್ನು ನಾವು ನಾಶ ಮಾಡಬಹುದು. ಮತ್ತೆ ಈ ಪೂರ್ಣ ಬೆಳೆದ ಮರಿ ಹುಳುಗಳನ್ನು ನಾವು ನಾಶ ಮಾಡಬೇಕಾದ್ರೆ ನಾವು ಕ್ಲೋರೋಪೈರಿಪಾಸ್ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಗ್ರಾಮ್, ಅಥವಾ ಈ ಸ್ಪೈನೋಸಾಡ್ ಅಂತ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.4 ಮಿಲಿಲೀಟರ್ ಪ್ರಮಾಣದಲ್ಲಿ, ಅಥವಾ ಇಂಡಾಕ್ಸೋಕಾರ್ಬ್ ಮತ್ತೆ ನೌಲೂರಾ ಅಂತಕ್ಕಂತ ಮಿಶ್ರಣದ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್, ಅಥವಾ ಕ್ಲೋರೋಪೈರಿಪಾಸ್ ಮತ್ತೆ ಸೈಪರ್ಮೆತ್ರಿನ್ ಅಂತಕ್ಕಂತ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಇದನ್ನ ಹತೋಟಿ ಮಾಡಬಹುದು. ಮತ್ತೊಂದು ಕೀಟ ಬೇರ್ ತಿಂತಕ್ಕಂತ ಹುಳು, ಇದು ಕೂಡ ಗುಲಾಬಿಯನ್ನ ಬಾಚುತ್ತೆ. ಇದು ಯಾವ ಸಂದರ್ಭದಲ್ಲಿ ಬರುತ್ತೆ, ಹೇಗಿರುತ್ತೆ ಇದರ ಲಕ್ಷಣಗಳು ನೋಡಿ. ಈ ಬೇರು ತಿಂತಕ್ಕಂತ ಕೀಟದಲ್ಲಿ ಮೊದಲನೇದಾಗಿ ಗೊಣ್ಣೆ ಹುಳು. ಈ ಗೊಣ್ಣೆ ಹುಳಿನ ನಾವು 4 ಜಾತಿಯ ಗೊಣ್ಣೆ ಹುಳುಗಳನ್ನು ಕಾಣಬಹುದು. ಓಹೋ, ಅಂದ್ರೆ ಮೊದಲನೇ ಜಾತಿಯ ಗೊಣ್ಣೆ ಹುಳು ಈ ಬೂದು ಕಂದು ಬಣ್ಣದ ದೇಹದ ಮೇಲೆ ಬಿಳಿ ಮಚ್ಚೆಗಳು ಹೊಂದಿರುತ್ತೆ. ಎರಡನೇ ಜಾತಿಯ ಗೊನ್ನೆ ಹುಳು ಈ ಗುಲಾಬಿ ಕೆಂಪು ಬಣ್ಣದ ದೇಹದ ಮೇಲೆ ಬಿಳಿ ಮಚ್ಚೆಗಳು ಹೊಂದಿರ್ತದೆ. ಈ ಮೂರನೇ ಜಾತಿಯ ಗೊನ್ನೆ ಹುಳು ದಟ್ಟವಾಗಿರ್ತಕ್ಕಂತ ಪ್ರಕಾಶಮಾನವಾಗಿರ್ತಕ್ಕಂಥ ಹಸಿರು ಬಣ್ಣವನ್ನು ಹೊಂದಿರ್ತದೆ, ಹಸಿರು ಬಣ್ಣ ದೇಹವನ್ನು ಹೊಂದಿರುತ್ತೆ. ಈ 4ನೇ ಜಾತಿಯ ಗೊನ್ನೆ ಹುಳು ಅದು ತಿಳಿ ಹಳದಿ ಮಿಶ್ರಿತ ಕಂದು ಬಣ್ಣ ಹೊಂದಿರುತ್ತೆ. ಸೊ ಇವು ಸಾಮಾನ್ಯವಾಗಿ ಈ ಮೇ ಜೂನ್ ತಿಂಗಳಲ್ಲಿ ಮೊದಲನೇ ಮಳೆ ಆಗುತ್ತಲ್ಲ, ಮೊದಲನೇ ಮಳೆ ಆದ ಮಾರನೇ ದಿವಸವೇ ಮಣ್ಣಿನಿಂದ ಎಲ್ಲ ಹೊರಗಡೆ ಬರ್ತವೆ. ಈ ಉಳುವಿನ ಎಲ್ಲಾ ಹಂತಗಳು ಮೊಟ್ಟೆ ಮರಿ ಕೋಶ ಪ್ರಾಯದ ದುಂಬುಗಳು ಎಲ್ಲಾ ಮಣ್ಣಿನಲ್ಲೇ ವಾಸ ಮಾಡ್ತವೆ, ಮಣ್ಣಿನಲ್ಲೇ ಅಭಿವೃದ್ಧಿ ಆಗ್ತವೆ. ಸೊ ಅವು ಮಳೆ ಆದ ಮೇ ಮತ್ತು ಜೂನ್ ತಿಂಗಳ ಮೊದಲನೇ ಮಳೆ ಆದ ಮಾರನೇ ದಿವಸ ಮಣ್ಣಿನ ಹೊರಗಡೆ ಬಂದು ಎಲೆಗಳು ಹೂಗಳು ಹೂವಿನ ದಳಗಳು ಮೊಗ್ಗುಗಳನ್ನ ತಿಂದು ನಾಶ ಮಾಡ್ತವೆ. ಅವು ಹೇಗೆ ತಿಂದ ನಂತರ ಆ ಎಲೆಗಳ ಮೇಲೆ ಮತ್ತು ಹೂಗಳ ಮೇಲೆ ಓರೆ ಕೋರೆ ಇರತಕ್ಕಂತ ರಂಧ್ರಗಳನ್ನ ನಾವು ಕಾಣಬಹುದು. ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅದರ ಮರಿ ಹುಳು ಬೇರನ್ನ ತಿಂದು ನಾಶ ಮಾಡುತ್ತೆ. ಸೊ ಇದನ್ನೇನಾಗುತ್ತೆ, ಆ ಬೇರನ್ನ ತಿಂದಾಗ ಆ ಬಾಧಿತ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ಹಳದಿ ಬಣ್ಣಕ್ಕೆ ಬಂದು ಅದು ಸೊರಗಿ ಬಾಡಿ ಬಿದ್ದು ಹೋಗುತ್ತೆ. ಇದು ಈ ಲಕ್ಷಣಗಳು. ಸೊ ಇದನ್ನ ಹತೋಟಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ಮೊದಲನೇ ಮಳೆ ಆದ ಮಾರನೇ ದಿವಸ ಈ ತಾಜಾ ಬೇವಿನ ರಂಬೆಗಳನ್ನ ತೆಗೊಂಡ್ಬಂದು ನಾವು ಸಾಯಂಕಾಲ ವೇಳೆ ಆ ತೋಟದಲ್ಲಿ ಇರೋದ್ರಿಂದ ಅದನ್ನ ಆಕರಿಸಿ ದುಂಬಿಗಳನ್ನ ಹಾಕಿಸಿ ನಾಶ ಮಾಡಬಹುದು. ಮತ್ತೆ ಪ್ರಕಾಶಮಾನವಾಗಿರ್ತಕ್ಕಂತ ದೀಪಗಳನ್ನ ಬಳಸಿ ಅದನ್ನ ದುಂಬಿಗಳನ್ನ ಹಾಕಿಸಿ ನಾಶ ಮಾಡಬಹುದು. ಮತ್ತೆ ನಾವು ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಂತಗಳನ್ನ ನಾವು ಸೂರ್ಯನ ಬೆಳಕಿಗೆ ಮತ್ತು ನೈಸರ್ಗಿಕ ಶತ್ರುಗಳಿಗೆ ಒಡ್ಡಿ ನಾಶ ಮಾಡುವಂತ ಕೆಲಸ ಮಾಡಬಹುದು. ಮತ್ತೆ ಇದನ್ನ ನಾವು ರಾಸಾಯನಿಕವಾಗಿ ಹತೋಟಿ ಮಾಡಬೇಕಾದರೆ ಪ್ರತಿ ಲೀಟರ್ ನೀರಿಗೆ ಅಥವಾ 1 ಎಕರೆ ಪ್ರದೇಶಕ್ಕೆ ಬೇಕಾಗತಕ್ಕಂಥ 400 ಲೀಟರ್ ನೀರಿನಲ್ಲಿ 2 ಕೆಜಿ ಬಿವೇರಿಯಾ ಬ್ಯಾಶ್ ಅಂತಕ್ಕಂಥ ಶಿಲೀಂಧ್ರನ ಆಧಾರಿತ ಕೀಟನಾಶಕವನ್ನು 2 ಕೆಜಿ ಆ ಒಂದು 400 ಲೀಟರ್ ಅಲ್ಲಿ ಮಿಶ್ರಣ ಮಾಡಬೇಕು. ಆ ಜೊತೆಗೆ 1 ಕೆಜಿ ಬೆಲ್ಲವನ್ನು ಮಿಶ್ರಣ ಮಾಡಿಕೊಂಡು ಅದನ್ನ ಈ ಬುಡ ಚೆನ್ನಾಗಿ ನೆನೆಯಬೇಕು. ಗಿಡದ ಬುಡ ಚೆನ್ನಾಗಿ ನೆನೆಯುವಂಗೆ ತೋಟದ ಎಲ್ಲ ನಾವು ಸಿಂಪಡಣೆ ಮಾಡೋದ್ರಿಂದ ಆ ಭೂಮಿಯಲ್ಲಿ ಇರ್ತಕ್ಕಂಥ ಹುಳ ನಾಶವಾಗುತ್ತೆ. ಮತ್ತೆ ಆ ಭೂಮಿಯಲ್ಲಿ ಇರ್ತಕ್ಕಂಥ ಹುಳವನ್ನು ನಾವು ಪರಿಣಾಮಕಾರಿ ನಾಶ ಮಾಡಬೇಕಾದ್ರೆ ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ಮಳೆಯಾದ 15 ದಿವಸ ಒಳಗಡೆ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಯಾವ್ದಂತಂದ್ರೆ ಕ್ಲೋರೋಫೈರಿಫಾಸ್, ಅದನ್ನ ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಮಣ್ಣು ಚೆನ್ನಾಗಿ ತೊಯ್ಯುವಂತೆ ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ಮೊದಲನೇ ಮಳೆಯಾದ 15 ದಿವಸಗಳ ಒಳಗಡೆ ಅದನ್ನ ನಾವು ಮಾಡೋದ್ರಿಂದ, ಯಾಕಂದ್ರೆ ಭೂಮಿ ಮೇಲೇನೆ ಇರುತ್ತೆ ಹುಳುಗಳವಾಗ, ನಾವೇನು ತಡ ಮಾಡಿದ್ರೆ ಭೂಮಿ ಆಳಕ್ಕೆ ಹೋಗ್ಬಿಡ್ತವೆ, ಹತ್ತೋಟಿ ಮಾಡಕ್ ಆಗೋದಿಲ್ಲ. ಅದರಿಂದ ಕಡ್ಡಾಯವಾಗಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಮೊದಲನೇ ಮಳೆಯಾದ 15 ದಿವಸಗಳ ಒಳಗೆ ಈ ಒಂದು ಕೀಟನಾಶಕವನ್ನು ನಾವು ಹಾಕಬೇಕು. ಅದಾಗ್ಲಿಲ್ಲ ಅಂತಂದ್ರೆ ನಾವು ಪ್ರತಿ ಎಕರೆಗೆ 10 ಕೆಜಿಯಷ್ಟು ಈ 4-8 ಅರ್ಲನ್ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ, ಅಥವಾ ಕಾರ್ಬೋಫ್ಯೂರ್ ಅಂತಕ್ಕಂಥ ಒಂದು ಹರಳು ರೂಪದ ಕೀಟನಾಶಕವನ್ನ 12 ಕೆಜಿಯಷ್ಟು ಭೂಮಿಗೆ ಸೇರಿಸಬೇಕಾಗುತ್ತೆ. ಭೂಮಿ ಆಗ ಕೊಟ್ಟಾಗ ಆ ಭೂಮಿಯಲ್ಲಿ ತೇವಾಂಶ ಇರಬೇಕಾಗುತ್ತೆ. ಮತ್ತೆ ಈ ದುಂಬಿಗಳನ್ನ ನೀವು ನಾಶ ಮಾಡಬೇಕಾದ್ರೆ ಯಾವ್ದಾದ್ರು ಸಂಪರ್ಕ ಕೀಟನಾಶಕಗಳಂದ್ರೆ ಕಾರ್ಬರಿಲ್ ಕ್ಲೋರಿಫೈರಿಪಸ್, ಮೆಲಾಥಿಯನ್ನು, ಫಜಲೋನು, ಇವುಗಳನ್ನ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬಹುದು. ಅದು ಕೊಟ್ಟು 10 ದಿವಸಗಳ ನಂತರ 5% ಬೇವಿನ ಕಷಾಯವನ್ನು ನಾವು ಸಿಂಪಡಣೆ ಮಾಡಿ ದುಂಬಿಗಳನ್ನ ನಾವು ನಾಶ ಮಾಡಬಹುದು. ಮತ್ತೆ ಇನ್ನೊಂದು ಬೇರು ತಿಂತಕ್ಕಂಥ ಕೀಟ ಅಂದ್ರೆ ಗೆದ್ದಲು. ಈ ಗೆದ್ದಲು ಅಷ್ಟೇ, ಅದು ಒಂದು ಬಹುಭಕ್ಷಕ ಕೀಟ. ಅದು ಆ ಗೆದ್ದಲು ನಾವು ಬೆಳೀತಕ್ಕಂಥ ಎಲ್ಲಾ ಕೃಷಿ ಬೆಳೆಗಳನ್ನ, ತೋಟಗಾರಿಕೆ ಬೆಳೆಗಳನ್ನ ಮತ್ತು ಹೂವಿನ ಬೆಳೆಗಳನ್ನ ಅದು ದಾಳಿ ಮಾಡಿ ನಷ್ಟ ಉಂಟು ಮಾಡುತ್ತೆ. ಹೌದು, ಈ ಗೆದ್ದಲು ಸಾಮಾನ್ಯವಾಗಿ ನಾವು ನಾಟಿ ಮಾಡಿದ ಈ ಗುಲಾಬಿಯ ತುಂಡುಗಳನ್ನ ನಾವು ಕತ್ತರಿಸ್ತಿರಲ್ಲ, ಆ ಕತ್ತರಿಸಿದ ಭಾಗದ ಮುಖಾಂತರ ಒಳಗೆ ಹೋಗಿ ನಾಶ ಮಾಡ್ತವೆ. ಮತ್ತೆ ಬೇರನ್ನ ಸಾಮಾನ್ಯವಾಗಿ ಬೇರನ್ನು ತಿಂದು ನಾಶ ಮಾಡ್ತವೆ. ಅದರ ಬಾಧೆ ಜಾಸ್ತಿ ಆದಾಗ ಕಾಂಡ ಮತ್ತು ಕಾಂಡ ಮೇಲಿರ್ತಕ್ಕಂಥ ತೊಗಟೆಯಿಂದ ತಿಂದು ನಾಶ ಮಾಡ್ತವೆ. ಇದನ್ನ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ಗೆದ್ದಲಿನ ಬಾಧೆ ತೇವಾಂಶ ಇಲ್ಲದೇ ಇರತಕ್ಕಂಥ ಜಮೀನುಗಳಲ್ಲಿ ಮತ್ತೆ ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ಮತ್ತೆ ಖುಷ್ಕೆ ಜಮೀನಿನಲ್ಲಿ ಇದರ ಒಂದು ಬಾಧೆ ಜಾಸ್ತಿ ಕಂಡುಬರುತ್ತೆ. ಅದು ಎಲ್ಲಿ ತೇವಾಂಶ ಇರುತ್ತೋ, ಇಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ತೇವಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಈ ಕಪ್ಪು ಮಣ್ಣಿನಲ್ಲಿ ಇದರ ಬಾಧೆ ಕಂಡು ಬರೋದಿಲ್ಲ. ಸೊ ಇದು ಬೇರನ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಗಿಡ ಸೊರಗಿ ಹಳದಿ ಬಣ್ಣಕ್ಕೆ ತಿರುಗಿ ಬಾಡಿ ಸೊತ್ತೋಗುತ್ತೆ. ಅದನ್ನ ನಾವು ಕೈಯಿಂದ ಕಿತ್ತಾಗ ಬಹಳ ಸುಲಭವಾಗಿ ಹೊರಗಡೆ ಬರುತ್ತೆ. ಸೊ ಅದರಿಂದ ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ನಾವು ತೇವಾಂಶವನ್ನ ಆಗಾಗ ಕಾಲಕಾಲಕ್ಕೆ ನೀರನ್ನ ಕೊಡಬೇಕಾಗುತ್ತೆ ಜಮೀನಲ್ಲಿ, ತೇವಾಂಶ ನೋಡ್ಕೊಳ್ಬೇಕಾಗುತ್ತೆ. ಅದು ಬಹಳ ಮುಖ್ಯ ಇರತಕ್ಕಂತ ಅಂಶ. ಮತ್ತೆ ನಮ್ಮ ಜಮೀನಿನ ಸುತ್ತ ಸುಮಾರು 50-2000 ಮೀಟರ್ ಸುತ್ತಳತೆಯಲ್ಲಿ ಕಂಡು ಬರ್ತಕ್ಕಂತ ಹುತ್ತಗಳನ್ನ ಆಗೋದು ಅದಿರ್ತಕ್ಕಂತ ರಾಣಿ ಗೆದ್ದಲು ಅದನ್ನ ನಾಶ ಮಾಡಬೇಕು. ಅದೇ ಮುಖ್ಯ, ಅದಿಲ್ಲ ಅಂತಂದ್ರೆ ಅಲ್ಲಿ ಇರೋದಿಲ್ಲವೇ. ಅದನ್ನ ನಾವು ನಾಶ ಮಾಡಬೇಕಾಗುತ್ತೆ. ಒಂದ್ ವೇಳೆ ಅದನ್ನ ಆಗೋದು ನಾಶ ಮಾಡಕ್ಕಾಗಲಿಲ್ಲ ಅಂತಂದ್ರೆ 1 ಮೀಟರ್ ಸುತ್ತಳತೆ ಇರತಕ್ಕಂತ ಹುತ್ತಕ್ಕೆ ಒಂದು 2 ಈ ಅಲ್ಯೂಮಿನಿಯಂ ಫಾಸ್ಫೇಟ್ ಇರತಕ್ಕಂತ ಕೀಟನಾಶಕ ಮಾತ್ರ ರೂಪ ಸಿಗುತ್ತೆ. ಪ್ರತಿ 1 ಮೀಟರ್ ಸುತ್ತಳತಿರ್ತಕ್ಕಂತ ಒಂದು ಹುತ್ತಕ್ಕೆ ಅಂತ ಒಂದು ಅಲ್ಯೂಮಿನಿಯಂ ಫಾಸ್ಫೇಟ್ ಮಾತ್ರ 2 ಸಂಖ್ಯೆಯಲ್ಲಿ ಅದನ್ನ ಒಳಗಡೆ ಹಾಕಿ ಒಂದು ಹುತ್ತಕ್ಕೆ ಎರಡು ಹಾಕಿ ಮಣ್ಣ ಮುಚ್ಚಬೇಕು. ಅಲ್ಲಿ ಖುಷ್ಕಿ ಜಮೀನಲ್ಲಿ ಹಾಕಿದಾಗ ಅಲ್ಲಿ ತೇವಾಂಶ ಇರೋದಿಲ್ಲ, ಅದು ಕೆಲಸ ಮಾಡಬೇಕು, ತೇವಾಂಶ ಇರಬೇಕು. ಆ ಮಾತ್ರೆ ಹಾಕಿದಾಗ ನೀವು ಒಂದು 5 ಲೀಟರ್ ನೀರನ್ನ ಸುರಿಬೇಕಾಗುತ್ತೆ, ಸುರಿದು ಆ ರಂಧ್ರಗಳನ್ನ ಮುಚ್ಚಬೇಕಾಗುತ್ತೆ ಜೇಡು ಮಣ್ಣಲ್ಲಿ. ಒಂದ್ ವೇಳೆ ಆ ಮಾತ್ರೆ ಸಿಗ್ಲಿಲ್ಲ ಅಂತಂದ್ರೆ ನೀವು ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಪ್ರಮಾಣದಲ್ಲಿ ಕ್ಲೋರಿಫೈರಿಫಾಸ್ ಅದು ಸಿಗುತ್ತೆ ಸ್ವಲ್ಪ, ಅದನ್ನ ಮಿಶ್ರಣ ಮಾಡಿಕೊಂಡು ಆ ದ್ರಾವಣವನ್ನ 1 ಹುತ್ತಕ್ಕೆ 18 ಲೀಟರ್ ಪ್ರಮಾಣದಲ್ಲಿ ಸುರಿದು ಆಮೇಲೆ ಮುಚ್ಚಿದ್ರೆ ಅಲ್ಲಿ ಹುತ್ತದಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಅದು ಕೆಲಸಗಾರ ಗದ್ದಲು ಇರ್ಬೋದು ಅಥವಾ ಸೋಲ್ಜರ್ ಅಂತಂದ್ರೆ ಸೈನಿಕ ಗೆದ್ದಲು, ಈ ರಾಣಿ ಗೆದ್ದಲು ಎಲ್ಲಾನು ನಾಶ ಆಗ್ತವೆ. ಅದು ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನ ಹತೋಟಿ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಾವು ಈ ಗೆದ್ದಲನ್ನ ನಾವು ಹತೋಟಿ ಮಾಡಬಹುದು. ಇದಿಷ್ಟು ಗುಲಾಬಿಯನ್ನ ಬಾಧಿಸ್ತಕ್ಕಂತಹ ವಿವಿಧ ಕೀಟಗಳ ನಿಯಂತ್ರಣವನ್ನ ಹೇಗೆ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ತಾವು ಇವತ್ತು ತಿಳಿಸಿಕೊಟ್ರಿ. ಗುಲಾಬಿಯಂತೆಯೇ ಮತ್ತೆ ನಮ್ಮ ಭಾಗದಲ್ಲಿ ಬೆಳೆತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಹೂವು ಅಂತ ಹೇಳಿದ್ರೆ ಸೇವಂತಿಗೆ. ಸೇವಂತಿಗೆಯನ್ನ ಬಾಧಿಸ್ತಕ್ಕಂತಹ ಕೀಟಗಳು ಯಾವ್ಯಾವು, ಅವುಗಳನ್ನ ಹೇಗೆ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ ನೋಡಿ. ಸೇವಂತಿಗಳಲ್ಲಿ ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಈ ಸಸ್ಯ ಏನು ಮತ್ತೆ ಥ್ರಿಪ್ಸ್ ಅಥವಾ ಸೀರು ಅಥವಾ ಏನು ಅಂತಾರೆ ಅದು, ಮತ್ತೆ ಈ ಮೊಗ್ಗು ಕೊರಕ ಇದ್ರ ಬಗ್ಗೆ ಈಗಾಗಲೇ ನಾನು ಈ ಗುಲಾಬಿಯಲ್ಲಿ ಬರ್ತಕ್ಕಂತ ವಿಧಾನ, ಹಾನಿ ಮಾಡ್ತಕ್ಕಂಥ ವಿಧಾನ, ಲಕ್ಷಣಗಳು, ಅದ ಹತೋಟಿ ಕ್ರಮಗಳನ್ನ ನಾನು ಹೇಳಿದ್ದೀನಿ. ಅದೇ ಪದ್ಧತಿಗಳನ್ನ, ಅದೇ ಒಂದು ಹತೋಟಿ ಕ್ರಮಗಳನ್ನ ಬಳಕೆ ಮಾಡಿಕೊಂಡು ಇಲ್ಲಿಯೂ ಸಹ ಹತೋಟಿ ಮಾಡಬಹುದು.